ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯವು ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಇದರಿಂದಾದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭಗಳ ಕುರಿತಾಗಿ ಈ 3 ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿಗಳು, 5,000 ರೂಪಾಯಿಗಳು ಹಾಗೂ 3,000 ರೂಪಾಯಿಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನ 8 ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovativeindia.mygov.in/. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವನಸಂಪಿಗೆ ಬೇಸಾಯ ಕುರಿತು ಶಿರಸಿಯ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿರುವ ಡಾ ವೆಂಕಟೇಶ್ ಎಲ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಎಲ್ ವೆಂಕಟೇಶ್ ಅವರಿದ್ದಾರೆ. ಇವರು ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಶಿರ್ಷಿ. ಇಲ್ಲಿ ಇವತ್ತು ರೈತರು ವನಸಂಪಿಗೆಯನ್ನು, ಅಂದರೆ ಬೆಟ್ಟ ಪ್ರದೇಶದೊಳಗೆ ಹುಲ್ಲುಗಾವಲು ಬೆಳೆಯುವಂಥ ಪ್ರದೇಶದಲ್ಲಿ ಜಾಗ ಇತ್ತಂದರೆ ಅಲ್ಲಿ ವನಸಂಪಿಗೆಯನ್ನು ಮಾಡಬಹುದು, ಅದು ಬಹಳ ಲಾಭದಾಯಕ ಇದೆ ಅಂತೇಳಿ ಹೇಳ್ತಾರೆ. ಹೇಗೆಲ್ಲ ಮಾಡಬಹುದು ವನಸಂಪಿಗೆ, ಈ ಕುರಿತು ಕೇಳೋಣ. ನಮಸ್ಕಾರ ಡಾಕ್ಟರ್ ವೆಂಕಟೇಶ್ ಅವರು. ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ನೀವೀಗ ಈ ವನಸಂಪಿಗೆ, ಇದನ್ನು ನಾವು ವೈಜ್ಞಾನಿಕವಾಗಿ ಕೆನರಂಗ ಒಡರೇಟ ಅಂತೇಳಿ ವೈಜ್ಞಾನಿಕ ಭಾಷೆಯಲ್ಲಿ ಇದನ್ನು ಕರಿತೀವಿ. ಇದರ ಒಂದು ಬಹುಮುಖ್ಯವಾದ ಭಾಗ ಅಂದರೆ ಹೂವು. ಈ ಹೂವಿನಿಂದ ತೈಲ ಅಂಶಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದನ್ನು ಲ್ಯಾಂಗ್ ಲ್ಯಾಂಗ್ ಅಂತೇಳಿ, YLANG ಲ್ಯಾಂಗ್ ಲ್ಯಾಂಗ್ ತೈಲಾಂಶ. ಇದು ಒಂದು ಸುಗಂಧ ದ್ರವ್ಯಕ್ಕೆ ಒಂದು ಉಪಯುಕ್ತವಾದ ಎಣ್ಣೆ. ಇದು ಮಲೇಷಿಯಾ ಮತ್ತು ಇಂಡೋನೇಷ್ಯಾ ಭಾಗದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ನಾನು ಈ ಉತ್ತರ ಕನ್ನಡ ಜಿಲ್ಲೆಗೆ, ನೀವು ಸಾಮಾನ್ಯವಾಗಿ ಈ ಸೊಪ್ಪಿನ ಬೆಟ್ಟ ಅಥವಾ ಬೆಟ್ಟ ಲ್ಯಾಂಡ್ ಅಂತೇಳಿ ಏನು ಕರಿತೀವಲ್ಲ, 1 ಎಕರೆ ಅಡಿಕೆ ತೋಟಕ್ಕೆ 8 ಎಕರೆ ಈ ಸೊಪ್ಪಿನ ಬೆಟ್ಟ ಪ್ರದೇಶ ಕೊಟ್ಟಿರ್ತಾರೆ. ಅದಕ್ಕೆ ಅರಣ್ಯ ಇಲಾಖೆಯಿಂದ ನಾವು ಏನಾದರೂ ಬೆಳೆಸಬೇಕಾದ್ರೆ ಅವರ ಪರವಾನಗಿ ಪಡ್ಕೋಬೇಕಾಗತ್ತೆ. ಆ ಸೊಪ್ಪಿನ ಬೆಟ್ಟ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂದರೆ, ಅವೈಜ್ಞಾನಿಕ ರೀತಿಯಲ್ಲಿ ಸ್ಥಳೀಯವಾದಂಥ ಕೆಲವು ಮರಗಿಡಗಳನ್ನು ಅವೈಜ್ಞಾನಿಕ ರೀತಿಯಲ್ಲಿ ರೆಂಬೆ ಕೊಂಬೆಗಳನ್ನು ತುಂಬ ಸವರಿ ಎಲ್ಲದ ದರುಗಳನ್ನು ಇದು ಮಾಡಿ ಅಡಿಕೆ ತೋಟದಲ್ಲಿ ಹಾಕ್ತಿದ್ದಾರೆ. ಇದರಿಂದ ಅಲ್ಲಿ ಮಣ್ಣಿನ ಸವಕಳಿ ಉಂಟಾಗಿ, ಭೂ ಫಲವತ್ತತೆ ಹಾಗೂ ಮಣ್ಣಿನ ಸವಕಳಿ ಉಂಟಾಗಿ ಬೇರೆ ಸ್ಥಳೀಯವಾದ ಸಸ್ಯಗಳೆಲ್ಲ ನಶಿಸಿ ಕುಸಿ ಹೋಗ್ತಾ ಇದಾವೆ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ನೀರಿನ ಸಂರಕ್ಷಣೆ ಮತ್ತು ಮಣ್ಣಿನ ಸಂರಕ್ಷಣೆ ಮಾಡಿ ಈ ವನಸಂಪೆಯ ಕೃಷಿ ಈ ಸೊಪ್ಪಿನ ಬೆಟ್ಟದಲ್ಲಿ ಏನಾದರೂ ಅಳವಡಿಸಿಕೊಂಡಿದ್ದಾದಲ್ಲಿ ರೈತರಿಗೆ ಒಂದು ಲಾಭದಾಯಕ ಬೆಳೆ ಅಂತೇಳಿ ನಾವು ಹೇಳಬಹುದು. ಈ ಸಂಪಿಗೆಯನ್ನು ನಾವು ಬೇಸಾಯ ಮಾಡಬೇಕಾಗಿತ್ತು ಅಂದರೆ ಮೂಲಭೂತವಾಗಿ ಅಲ್ಲಿ ಮಣ್ಣು ಹವಾಗುಣ ಅವನ್ನೆಲ್ಲನೂ ಗಮನಿಸಬೇಕೋ ಹೇಗೆ? ಹೌದು, ಮಣ್ಣು ಇಲ್ಲಿ ಪ್ರಮುಖ ಪಾತ್ರವಾದದ್ದು. ಇದು ಸಾಮಾನ್ಯವಾಗಿ ಎಲ್ಲ ಮಣ್ಣಿನಲ್ಲೂ ಸ್ವಾಭಾವಿಕವಾಗಿ ಮತ್ತು ಅತಿ ಚೆನ್ನಾಗಿ ಬೆಳೆದು ಬರುತ್ತೆ. ಮತ್ತು ಮಳೆಯ ಪ್ರಮಾಣ 1100 ಇಂದ ಹಿಡಿದು 3000 ಮಿಲಿಮೀಟರ್ ಬೀಳುವ ಪ್ರದೇಶಗಳಲ್ಲೂ ಕೂಡ ಚೆನ್ನಾಗಿ ಬೆಳೆದು ಬರುತ್ತದೆ. ನಾವು ಇದನ್ನು ನಾಟಿ ಮಾಡಿದ ಒಂದು 3 ವರ್ಷಕ್ಕೆ ಇದು ನಾವು ಏನೀಗ ಎಕನಾಮಿಕಲ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಬಹು ಮುಖ್ಯವಾದ ಹೂವು ಏನಂತೀವಲ್ಲ, 3 ವರ್ಷದ ನಂತರ ಹೂ ಬಿಡಲಿಕ್ಕೆ ಪ್ರಾರಂಭವಾಗುತ್ತೆ. 1 ವರ್ಷದಲ್ಲಿ 2 ಸಲ ಹೂ ಬಿಡುತ್ತೆ. ಕನಿಷ್ಠ ಪಕ್ಷ ನಮಗೆ ಒಂದು ಗಿಡಕ್ಕೆ ಏನಾದರೂ ಒಂದು 20-30 ಕೆಜಿ ನಾವು ಹೂವನ್ನು ನಿರೀಕ್ಷಿಸಬಹುದು. ಎಷ್ಟು ಎತ್ತರ ಬೆಳೆಯುತ್ತಿದ್ವು? ಇದು ಸಾಮಾನ್ಯವಾಗಿ ಒಂದು 4-5 ಮೀಟರ್ ವರೆಗೂ ಎತ್ತರ ಬೆಳೆಯುತ್ತೆ. ಅದಕ್ಕೆ ನಾವು ಇದನ್ನ ನಾವು ಈ ಮನೆ ತೋಟ ಅಥವಾ ಹೋಮ್ ಗಾರ್ಡನ್ಸ್ ಅಂತ ಹೇಳಿ ಕರಿತೀವಲ್ಲ, ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರ್ವೇ ಸಾಮಾನ್ಯವಾದ ಒಂದು ಕೃಷಿ ಅರಣ್ಯ ಪದ್ಧತಿ. ಆ ಒಂದು ಹೋಮ್ ಗಾರ್ಡನ್ಸ್ ಅಥವಾ ಮನೆ ತೋಟ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಎಲ್ಲಿ ಜಾಗ ಖಾಲಿ ಇರುತ್ತೋ ಅಂತ ಒಂದು ಪ್ರದೇಶದಲ್ಲಿ ಕೂಡ ನಾವು ಈ ಒಂದು ವನಸಂಪಿಗೆ ಅಥವಾ ಲ್ಯಾಂಗ್ ಅಂತ ಹೇಳಿ ಏನ್ ಕರಿತೀವಲ್ಲ, ಇದನ್ನು ನಾವು ಬೆಳೆಸಿ ಆದಾಯ ಹೆಚ್ಚಿಸ್ಕೋಬಹುದಾಗಿದೆ. ಇದು ಬಳ್ಳಿ ಅಲ್ಲ, ಗಿಡ. ಇದು ಸಾಮಾನ್ಯವಾಗಿ ಉಷ್ಣಾಂಶ ಬಂದ್ರೆ 16-34 ಡಿಗ್ರಿ ಸೆಲ್ಸಿಯಸ್ ಇರುವ ಪ್ರದೇಶಗಳಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಫಾಸ್ಟ್ ಗ್ರೋಯಿಂಗ್, ಬೇಗ ಬೆಳೆಯುವಂತದ್ದು ಮರ ಇದರಲ್ಲಿ ಸೇರಿದೆ. ಇದು ನಾವು ಈ ಸಪೋಟಾ ಅಂತ ಹೇಳಿ ಕರಿತೀವಲ್ಲ, ಆ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದ್ದು. ಅಂದ್ರೆ 1000 ಮಿಲಿಮೀಟರ್ಗಿಂತ ಕಡಿಮೆ ಮಳೆ ಆಗುವ ಪ್ರದೇಶದಲ್ಲಿ ಇದು ಬರಲ್ಲ. 1000 ಮಳೆ ಪ್ರದೇಶಗಳ ಅಂತ ಚೆನ್ನಾಗಿ, ಯಾಕಂದ್ರೆ ಇದು ಒಂದು ಫಲವತ್ತಾದ ಮತ್ತೆ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ನಿರೀಕ್ಷಿಸೋದ್ರಿಂದ ಈಗ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಅದರ ಬೆಳವಣಿಗೆ ಸ್ವಲ್ಪ ಕುಂಠಿತವಾಗಬಹುದು. ಇದನ್ನ ನೀರಾವರಿ ಪ್ರದೇಶ, ನೀರಾವರಿ ಅಂತ ಪ್ರೊಟೆಕ್ಟೆಡ್ ಇರಿಗೇಷನ್ ಅಂತ ಹೇಳಿ ಕರಿತೀವಲ್ಲ, ಅಂತದೇನಾದ್ರೂ ನಮಗೆ ನೀರಾವರಿ ಸೌಲಭ್ಯ ಏನಾದ್ರೂ ಇದ್ರೆ ಆ ಪ್ರದೇಶಗಳಲ್ಲಿ ಕೂಡ ನಾವು ಬೆಳಿಬಹುದು ಇದನ್ನು. ಇದನ್ನ ರೈತರು ತಮ್ಮ ತಾಕಿನಲ್ಲಿ ಬೆಳಿಬಹುದು ಅಥವಾ ಈಗ ನೀವು ಹೇಳಿದ್ರೆ ಬೆಟ್ಟ ಪ್ರದೇಶದಲ್ಲಿ ಖಾಲಿ ಇರುವ ಜಾಗದಲ್ಲಿ ಸ್ವಲ್ಪ ನೆಗ್ಲೆಕ್ಟೆಡ್ ಸ್ಪೇಸ್ ಅಂತ ಹೇಳ್ತೀವಿ ಆ ಜಾಗೆಯಲ್ಲಿ ಅಲ್ಲಿ ಮಾತ್ರ ಬೆಳಿಬಹುದು, ಹೇಗೆ? ಇಲ್ಲ, ಎರಡೂ ಕಡೆ. ಈಗ ಒಂದು ಇದು ಕೃಷಿ ಪದ್ಧತಿಯಲ್ಲಿ ಬದುಗಳಲ್ಲಿ ಸಾಮಾನ್ಯವಾಗಿ ಖಾಲಿ ಇರುತ್ತೆ, ಬದುಗಳಲ್ಲೂ ಬೆಳಿಬಹುದು. ಅಥವಾ ಈಗ ತಾನೇ ಹೇಳಿದೆ ಈ ಕೃಷಿ ಅರಣ್ಯ ಪದ್ಧತಿ ಹೋಮ್ ಗಾರ್ಡ್ ಮನೆ ತೋಟ ಅಂತೀವಿ, ಅಲ್ಲಿ ಎಲ್ಲೆಲ್ಲೋ ಗಿಡಗಳಿರ್ತವೆ ಅಥವಾ ಲೇಯರ್ಸ್ ಇರುತ್ತೆ, ಅಲ್ಲಿ ಕೆಳ ಅಂದಿರ, ಮಧ್ಯಮ ಅಂದಿರ ಮತ್ತು ಮೇಲ್ವರ್ಗ, ಹಂಗೆ ಯಾವ ನಮ್ಮ ಉದ್ದೇಶಕ್ಕನುಗುಣವಾಗಿ ಎಲ್ಲಿ ಇದು ಆಗಿರುತ್ತೆ ಅಲ್ಲಿ ಕೂಡ ನಾವು ಈ ಒಂದು ವನಸಂಪಿಗೆಯನ್ನು ಬೆಳಿಬಹುದು. ಇದ್ರ ಬೀಜದಿಂದ ಬೆಳಿಬಹುದು ಅಥವಾ ಏನಾದ್ರು ಕಟಿಂಗ್ಸ್ ಅಥವಾ ಸೀಡ್ಲಿಂಗ್ಸ್ ಹಂಗೆ? ಹಾ, ಇದನ್ನ ಸಸ್ಯ ಅಭಿವೃದ್ಧಿ ಮುಖ್ಯವಾಗಿ ಬೀಜದಿಂದ ಮಾಡ್ತಾರೆ. ಕೆಲವೊಮ್ಮೆ ನಮಗೆ ಈ ಸಸಿಗಳು ಅಥವಾ ಎಲ್ಲಾದರೂ ಸಿಗ್ಲಿಲ್ಲ ಅಂದ್ರೆ ನಾವು ಇದನ್ನ ಸಸ್ಯ ಅಭಿವೃದ್ಧಿ ಇದರ ಕಾಂಡಗಳಿಂದ ಕೂಡ ನಾವು ಸಸ್ಯ ಅಭಿವೃದ್ಧಿಗಳನ್ನು ನಾವೇ ಸಿದ್ಧಪಡಿಸ್ಕೋಬಹುದಾಗಿದೆ. ಎಷ್ಟು ಅಂತರ ಇದ್ರೆ ಒಳ್ಳೆಯದು? ಸಾಮಾನ್ಯವಾಗಿ ನಾವು ಈ ಕೃಷಿ ಭೂಮಿಯಲ್ಲಿ ಏನಾದ್ರೂ ಬರೀ ನಾವು ವನಸಂಪಿಗೆ ಏನಾದರೂ ನಾಟಿ ಮಾಡ್ತೀವಿ ಅಂದ್ರೆ 6x6 ಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಬೇಕಾಗತ್ತೆ. ಅಥವಾ ಒಂದು ವೇಳೆ ಈ ಮನೆ ತೋಟ ಅಥವಾ ಹೋಮ್ ಗಾರ್ಡನ್ಸ್ ಅನ್ನೋದು ಎಲ್ಲದರ ಹಾಕಿದ್ರೆ ಅದಲ್ಲೇ ಅಲ್ಲಿ ಅಂತರದ 2x2 ಮೀಟರ್ನಲ್ಲಿ ಹಾಕಬಹುದು. ಒಂದು ವೇಳೆ ನಾವು ಸೊಪ್ಪಿನ ಬೆಟ್ಟದಲ್ಲಿ ಹಾಕ್ತೀವಿ ಅಂದ್ರೆ ನಾವು ಈ ಇಂಗು ಗುಂಡಿ ಮಾಡಿ ಆ ಇಂಗು ಗುಂಡಿಯ ಮೇಲೆ ಈ ಸೊಪ್ಪಿನ ಈ ವನಸಂಪಿಗೆ ಏನಾದರೂ ನಾಟಿ ಮಾಡಿದ್ರೆ ಅಲ್ಲಿ ನೀರಿನ ಸಂರಕ್ಷಣೆ ಜೊತೆಗೆ ನಾವು ಬೇರೆ ಈ ಪರ್ಯಾಯ ಭೂ ಬಳಕೆ ಮಾಡದಂಗೆ ಆಗತ್ತೆ, ಅಲ್ಲಿ ಅನುಕೂಲ ಆಗತ್ತೆ. ಇಳಿಜಾರಿದ್ದಾಗ ಯಾವ ರೀತಿ ಭೂಮಿ ತಯಾರು ಮಾಡೋದು ಮತ್ತು ಸಮತಟ್ಟಾಗಿದ್ದಾಗ ಯಾವ ರೀತಿ ಭೂಮಿ ತಯಾರು ಮಾಡೋದು? ಇಳಿಜಾರು ಪ್ರದೇಶಕ್ಕೆ ಈಗ ತಾನೇ ಹೇಳಿದೆ ಇಂಗು ಗುಂಡಿ ಅಂತೇಳಿ ಕರಿತೀವಲ್ಲ, ನಾವು ಇಳಿಜಾರಿಗೆ ಅಡ್ಡಲಾಗಿ ಇಂಗು ಗುಂಡಿಗಳನ್ನು ತೆರೆದು ಆ ಇಂಗು ಗುಂಡಿಗಳ ಮೇಲೆ ಒಂದು ಕಡೆ ಮಣ್ಣು ಏನು ಪದರ ಆಗ್ತದೆ ಅಲ್ಲಿ ನಾವು 3 ಫೀಟ್ ಗುಂಡಿಗಳನ್ನು ತೋಡಿ 3 ಅಡಿ ಆಳ ಗುಂಡಿ ತೋಡಿ ಅಲ್ಲಿ ನಾವು ಈ ಸೊಪ್ಪಿನ ಬೆಟ್ಟ ಪ್ರದೇಶಗಳಲ್ಲಿ ಈ ವನಸಂಪಿಗೆಯನ್ನು ನಾಟಿ ಮಾಡಬೇಕಾಗುತ್ತೆ. ಸಮತಟ್ಟ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಸರ್ವೇ ಬೇರೆ ಗಿಡಗಳು ಯಾವ ರೀತಿ ನಾಟಿ ಮಾಡ್ತೀವೋ ಆ ಪದ್ಧತಿಯನ್ನು ಅಳವಡಿಸಿಕೊಂಡಲ್ಲಿ ಏನು ಸಮಸ್ಯೆ ಆಗುವುದಿಲ್ಲ. 3 ಫೀಟ್ ಆಳ ಅಂತೇಳಿದ್ರೆ ಬಹಳ ಆಗುತ್ತೆ, ಅಷ್ಟು ಆಳ ಬೇಕಾ? ಅದೇ ನಾವು ಸಸಿಗಳ ಒಂದು ಬೆಳವಣಿಗೆಯ ಮೇಲೆ ಈಗ 12x6 ಸೈಜ್ಗಳಿರುತ್ತೆ. ಅಂಥದ್ರ ಪಾಲಿ ಕವರ್ ದೊಡ್ಡದಿರುತ್ತೆ. ಅವಾಗ 3 ಅಡಿ ಇದಾಗುತ್ತೆ. 3 ಅಡಿ ಇದು ಮಾಡಿದ್ರೂ ನಾವು 3 ಅಡಿ ತೆಗೆದು 1 ಅಡಿ ಬರೀ ಮಣ್ಣು ಮತ್ತು ಗೊಬ್ಬರಗಳಿಂದ ತುಂಬಿ 1.5 ಅಡಿವರೆಗೂ ನಾವು ಆಮೇಲೆ ನಾವು ನಾಟಿ ಮಾಡ್ಬೋದು. 1.5x2 ಅಡಿ ಒಳಗಡೆ. ಈಗ ಎಲ್ಲಿ ಸಸಿ ಸಿಗ್ತವೆ, ಬೀಜ ಎಲ್ಲಿ ಸಿಗ್ತವೆ? ಸಾಮಾನ್ಯವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸಿರ್ಸಿಯಲ್ಲಿ ಕೂಡ ಈಗ ಸಸಿಗಳು ಇವೆ, ಲಭ್ಯವಿದೆ. ಆಸಕ್ತರು ಇಲ್ಲಿ ಬಂದು ಕೂಡ ಸಂಪರ್ಕಿಸಿ ಸಸಿಗಳನ್ನು ಪಡೆಯಬಹುದಾಗಿದೆ. ಜೊತೆಗೆ ಬೆಂಗಳೂರಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಅದರಲ್ಲಿ ಔಷಧಿ ಸಸ್ಯ ವಿಭಾಗ, ಅಲ್ಲಿ ಡಾಕ್ಟರ್ ವಸುಂಧರ ಮೇಡಮ್ ಅಂತೇಳಿ ಇದ್ದಾರೆ, ಅವರು ಕೂಡ ಇದನ್ನು ಪ್ರೇರಣೆ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಯಿತು ಅಂದರೆ ಹೂವು ನಮಗೆ ಆರ್ಥಿಕವಾಗಿ ಕೊಡುವಂತಹ ಭಾಗ. 3 ವರ್ಷದ ನಂತರ ಪ್ರಾರಂಭ ಆಗುತ್ತೆ. 3 ವರ್ಷದ ನಂತರ ಅದನ್ನು ಕಟಾವು ಮಾಡುವುದು ಹೇಗೆ? ಪ್ರತಿ ದಿನಾನು ಇರುತ್ತೆ ಅಲ್ಲಿ ಅಥವಾ ಪ್ರತಿ ವಾರಕ್ಕೊಂದ್ಸಲನೂ? 3 ವರ್ಷ ಆದ ನಂತರ ಹೂ ಬಿಡಲಿಕ್ಕೆ ಪ್ರಾರಂಭ ಆಗುತ್ತೆ. 1 ವಾರ ಕಂಟಿನ್ಯೂ ಇದು ಬರುತ್ತೆ, ಹೂ ಬಿಡುತ್ತೆ. ಆ 1 ವಾರದಲ್ಲಿ ನಾವು ಪ್ರಮುಖವಾಗಿ ಬೆಳಗ್ಗೆ 8 ಗಂಟೆ ಒಳಗಡೆ ನಾವು ಈ ಹೂವನ್ನ ನಾವು ಕಟಾವು ಮಾಡಬೇಕು. ಕಟಾವು ಮಾಡಿದ ನಂತರ ಹೂವನ್ನ ನಾವು ಅದೇ ದಿನ ನಮಗೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ಇದೆ ಅಂತೇಳಿ ಇರುತ್ತಲ್ಲ, ಅಲ್ಲಿ ಕಳಿಸ್ಬೇಕಾಗತ್ತೆ. ತೈಲ ಸಂಸ್ಕರಣಾ ವಿಭಾಗ ಇರುತ್ತೆ, ಅಲ್ಲಿ ಕಳಿಸಿದ್ರೆ ನಾವು ಅದನ್ನ ತೈಲ ಸಂಸ್ಕರಣೆ ಮಾಡಿ ಮುಂದೆ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಸಾಮಾನ್ಯವಾಗಿ 1 ಕೆಜಿ ಲ್ಯಾಂಗ್ ಲ್ಯಾಂಗ್ ಫ್ಲವರ್ ಅಂದ್ರೆ ವನಸಂಪಿಗೆಯ ಹೂವು 10-15 ml ತೈಲ ಬರುತ್ತೆ. ಕನಿಷ್ಠ 1 ಮರ 20 ಕೆಜಿ ಏನಾದರೂ ನಾವು ಅನ್ಕೊಂಡ್ರೆ 1 ಗಿಡಕ್ಕೆ ಅದು 200-300 ml ಸುಗಂಧ ತೈಲವನ್ನು ನಾವು ಪಡಿಬಹುದು. ಈಗಿನ 1 ಮಾರ್ಕೆಟ್ ದರ ಇದು ಮಾಡಿದ್ರೆ 15-20 ರೂಪಾಯಿ ಪ್ರತಿ ml ಗೆ ಈ ಮಾರ್ಕೆಟ್ ದರ ಇದೆ. ಆದರೆ 3,000-6,000 ಪ್ರತಿ ಗಿಡಕ್ಕೆ ನಾವು ಈ ವನಸಂಪಿಗೆ ತೈಲದಿಂದ ನಾವು ಪಡ್ಕೋಬಹುದು. ಹಾಗಾಗಿ 1 ಎಕರೆ ಎಷ್ಟು ಬಾಳ ಗಿಡ ಕೊಡ್ತಾವೆ? 1 ಎಕರೆಗೆ ಈಗ 5x5 ಮೀಟರ್ ಅನ್ಕೊಂಡ್ರು 400 ಗಿಡಗಳು ಕುಂದಿರ್ತವೆ. ಆ 1 ಲೆಕ್ಕದಲ್ಲಿ ಹೋದ್ರೆ ನಾವು ಪರ್ಯಾಯವಾಗಿ ಇದನ್ನ ಹೂ ಒಂದು ಕಟಾವು ಮಾಡ್ಲಿಕ್ಕೆ ಒಂದು ಸಮಸ್ಯೆ ಆಗ್ಬಹುದು ಹೊರತು ಇದರ ಇಳುವರಿ ಮತ್ತೆ ಬೆಳವಣಿಗೆ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಈಗ ನೀವು ಕಟಾವು ಮಾಡಿದ ತಕ್ಷಣ ಎಕ್ಸ್ಟ್ರಾಕ್ಟ್ ಅಂದ್ರೆ ಎಣ್ಣೆಯನ್ನ ತೆಗೆಯುವಂತ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲಿ ಇರ್ತಾವು, ಎಷ್ಟು ದೂರದಿಂದ ಬರಬೇಕು, ಈ ಅದೇ ಸೆಂಟ್ರಿಗೆ ಬಂದು ಕೊಡ್ಬೇಕು ಹೇಗೆ, ಅಥವಾ ರೈತರು ಮಾಡ್ಕೋಬಹುದು ಹೇಗೆ? ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈಗ FEO ಅಂತ ಇರತ್ರ ಅವರು ಕೂಡ ಈ ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಅಥವಾ ಡಿಸ್ಟಿಲೇಷನ್ ಯೂನಿಟ್ ಅವರು ಕೂಡ ಒಂದು ಅಳವಡಿಸ್ಕೋಬಹುದು. FEO ಅಂತೇಳಿ ಕರಿತೀವಿ, ರೈತರ ಒಂದು ಸಂಘ, ಅದು ಫಾರ್ಮರ್ಸ್ ಉತ್ಪಾದಕರ ಸಂಘ ಅಂದ್ರೆ ರೈತರ ಉತ್ಪಾದಕರ ಸಂಘ. ಇದರಲ್ಲಿ 15-20-30 ಜನ ಒಂದು ಸಂಘ ಇರುತ್ತೆ. ಈ ಸಂಘದವರು ಈ ವನಸಂಪಿಗೆ ಬೆಳೆಯನ್ನು ಅದರಲ್ಲಿ ಏನಾದ್ರೂ ಅಳವಡಿಸಿಕೊಂಡಾದಲ್ಲಿ ಅವರು ಒಂದು ಈ ತೈಲ ಸಂಸ್ಕರಣ ಘಟಕ ಏನಾದರೂ ಅಳವಡಿಸಿದ್ರೆ ಇನ್ನೂ ತುಂಬಾ ಅವರಿಗೆ ಅನುಕೂಲವಾಗುತ್ತೆ. ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಕಾಲೇಜಿನಲ್ಲಿ ಇಲ್ಲಿ ಸಿರಿಸಿಯಲ್ಲಿ ಅರಣ್ಯ ಮಹಾವಿದ್ಯಾಲಯ ಸಿರಿಸಿಯಲ್ಲಿ ನಮ್ದೊಂದು ವಿಭಾಗ ಇದೆ, ಅದರಲ್ಲಿ ಸಂಸ್ಕರಣಾ ವಿಭಾಗ ಇದೆ. ಅಲ್ಲಿ ನಾವು ತೈಲವನ್ನು ಸಂಸ್ಕರಿಸಿ ನಾವು ಬೆಂಗಳೂರು ಮಾರುಕಟ್ಟೆಗೆ ಒದಗುವ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಸದ್ಯದ ಪರಿಸ್ಥಿತಿಯಲ್ಲಿ. 1 ವೇಳೆ ಇದೇ ವನಸಂಪಿಗೆಯನ್ನು ನಾವು ಅಧಿಕ ಪ್ರಮಾಣದಲ್ಲಿ ಅಧಿಕ ರೈತರು ಏನಾದರೂ ಬೆಳೆಸಿದ್ದಾದಲ್ಲಿ ಈಗ ರೈತರ ಉತ್ಪಾದಕರ ಸಂಘದಲ್ಲಿ ನಾವು ಆ ಒಂದು ಅಧಿಕ ಪ್ರಮಾಣದಲ್ಲಿ ತೈಲ ಸಂಸ್ಕರಣ ಒಂದು ಘಟಕವನ್ನು ನಿರ್ಮಿಸಿದ್ರೆ ಇನ್ನು ರೈತರಿಗೆ ಒಂದು ತುಂಬಾ ಅನುಕೂಲ ಆಗುತ್ತೆ. ಅದು ಘಟಕಕ್ಕೆ ಖರ್ಚು ಬಹಳ ಬರುತ್ತಾ? ಹೌದು, ತುಂಬಾ ಖರ್ಚು ಬರುತ್ತೆ. ಸಾಧಾರಣವಾಗಿ 1.5 ಲಕ್ಷವರೆಗೂ ಒಂದು ಘಟಕಕ್ಕೆ ಬರಬಹುದು. ಹಾಗಾಗಿ ನಾವು ಒಬ್ಬ ರೈತರಿಗೆ ಒಂದು ಘಟಕ ಇದು ಮಾಡ್ಲಿಕ್ಕೆ ಹೇಳುವುದಿಲ್ಲ. ರೈತ ಉತ್ಪಾದಕರ ಸಂಘ ಅಥವಾ ಯಾವ್ದಾದ್ರು ಸಂಸ್ಥೆಯಲ್ಲಿರುತ್ತೆ, ಅಲ್ಲಿ ಕೊಟ್ರೆ ಅದರ ಒಂದು ತೈಲ ಸಂಸ್ಕರಿಸಿದ ಖರ್ಚನ್ನು ಅವರು ಕಳೆದು ಉಳಿದ ಹಣ ಇದು ರೈತರಿಗೆ ತಲುಪಿಸ್ತಾರೆ. ಇಲ್ಲಿ ಹೂವನ್ನ ಕಟಾವು ಮಾಡ್ಲಿಕ್ಕೆ ಆಳು ಕಾಳಿನ ಖರ್ಚು ಇರುತ್ತೆ, ಮತ್ತೆ ಅಷ್ಟು ಆಳು ಸಿಗ್ತವ ಅನ್ನೋ ಸಮಸ್ಯೆ ಕೂಡ ಇರುತ್ತೆ. ಮಷಿನ್ ಏನಾದರೂ ಇಲ್ಲಿ ಬಳಸಿ ಕಟಾವು ಮಾಡೋದು? ಅದಕ್ಕೆ ಈಗ ನಮ್ಮ ತೋಟಗಾರಿಕೆ ಇಲಾಖೆದವರು ಕೂಡ ಈ ಒಂದು ವನಸಂಪಿಗೆಯ ಪ್ರಮುಖವಾದ ಹೂವಕ್ಕೆ ಯಾವ ರೀತಿ ಕಟಾವು ಮಾಡಬೇಕು ಅನ್ನೋ ಒಂದು ತಾಂತ್ರಿಕತೆ ಅಥವಾ ಏನಂತೀವಿ ಅದನ್ನ ಸಮ ಟೆಕ್ನಿಕ್ಸ್ಗಳು ಇದು ಮಾಡ್ತಾ ಇದ್ದಾರೆ. ಅದು ಮುಂದಿನ ಈಗ ಇದನ್ನ ಯಾರು ರೈತರು ಬೆಳೀತಾನೆ ಇಲ್ಲ ಜಾಸ್ತಿ. ಫಸ್ಟ್ ಆಗಿ ಈಗ ರೈತರು ಅಧಿಕ ಪ್ರಮಾಣದಲ್ಲಿ ಏನಾದರೂ ಬೆಳೆದು ಬೆಳೆದು ಬಂದ್ರೆ ಇದಕ್ಕೆ ಮುಂದಿನ ಅದನ್ನು ಹೂವು ಕೂಡ ಯಾವ ರೀತಿ ಕಟಾವು ಮಾಡಬಹುದು ಅದಕ್ಕೆ ಈ ಯಾವುದಾದ್ರೂ ಯಂತ್ರೋಪಕರಣಗಳಿಂದ ಬಳಸಿ ನಾವು ಹೆಕ್ಟರ್ ಗಟ್ಟಲೆ ಏನಾದರೂ ರೈತರು ಬೆಳೆದ್ರೆ ಯಾವುದಾದ್ರೂ ಯಂತ್ರೋಪಕರಣ ನಾವು ಇದಕ್ಕೆ ಸಿದ್ಧಪಡಿಸಲಿಕ್ಕೆ ಒಂದು ಯೋಜನೆ ಹಾಕುವಂತ ಇದೀವಿ ಮುಂದೆ. ಇನ್ನು ಬೆಳವಣಿಗೆ ಹಂತದೊಳಗೆ ನಾವು ನಾಟಿ ಮಾಡಿದ ತಕ್ಷಣ ಅದಕ್ಕೆ ಗೊಬ್ಬರ ಕೊಡೋದು, ಅದು ಎಲ್ಲಾನು ನಿರಂತರವಾಗಿ ಅದು ಸಸ್ಯ ಸಂರಕ್ಷಣೆ ಮಾಡೋದು, ನೀರಿನ ನಿರ್ವಹಣೆ ಮಾಡೋದು, ಇದೆಲ್ಲಾನು ಸ್ವಲ್ಪ ಪ್ರಮುಖವಾಗಿ ಈಗ ನಾವು ಗಿಡಗಳನ್ನು ಸಾಮಾನ್ಯವಾಗಿ ನಾಟಿ ಮಾಡಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಒಂದು ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಒಂದು ಇದಕ್ಕೆ ಒಂದು ಗುಂಡಿಗೆ ಕೊಟ್ಟರೆ ಸಾಕು. ತದನಂತರ ಇದು ಒಂದು ಸಾಧಾರಣವಾಗಿ ಮೊದಲನೇ ವರ್ಷ ಅಥವಾ ಮೊದಲನೇ ವರ್ಷದಿಂದ ಮೂರನೇ ವರ್ಷವರೆಗೂ ಇದನ್ನು ನಾವು ನೀರು ಉಣಿಸ್ಕೊಂತ ಬಂದರೆ ಅದರ ಉತ್ತಮ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಆ ನಂತರ ಅದು ಪೂರ್ತಿ ಜೀವನ ಪರ್ಯಂತ ನೀರು ಕೊಡ್ತಾ ಇರಬೇಕು. ಜೀವನ ಪೂರ್ತವಾಗಿ ಏನು ಬೇಕಾಗಿರೋದಿಲ್ಲ. ಈ ಒಂದು ವನಸಂಪಿಗೆ ಮೂರು ವರ್ಷದವರೆಗೆ ಕೊಟ್ಟರೆ ಮತ್ತೆ ಇದಕ್ಕೆ ಪ್ರಮುಖವಾಗಿ ಇದರ ಪಾರ್ಟ್ ಹೂ ಇಂಪಾರ್ಟೆಂಟ್ ಇರೋದ್ರಿಂದ ಇದರ ಮುಖ್ಯವಾಗಿ ಹೂವಿಂದನೇ ನಾವು ಎಣ್ಣೆ ಅಂಶ ಸಂಸ್ಕರಿಸೋದ್ರಿಂದ ಹೂವೇ ಪ್ರಮುಖವಾದ ಒಂದು ಭಾಗ. ಆದ್ದರಿಂದ ನಾವು ಈ ಗಿಡಕ್ಕೆ ರೆಂಬೆ ಕೊಂಬಗಳನ್ನು ಸವರಿಯುವುದನ್ನು ತಡೆಯಬೇಕು. ಈಗ ಬೇರೆ ಗಿಡಗಳಿಗೆ ಏನ್ ಮಾಡ್ತೀವಿ, ರೆಂಬೆ ಕೊಂಬೆಗಳನ್ನು ಸವರ್ತಾ ಇರಿ ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ ನಾವು ಸಲಹೆ ಕೊಡ್ತೀವಿ. ಆದ್ರೆ ಈ ಒಂದು ಮರಕ್ಕೆ ಒಣಸಂಪಿಗೆ ಅಂದ್ರೆ ಸಂಪಿಗೆನೇ ಅದರ ಹೂವಿನೇ ಪ್ರಮುಖವಾದ್ರೆ ಎಷ್ಟು ರೆಂಬೆ ಕೊಂಬೆಗಳು ಜಾಸ್ತಿ ಇರುತ್ತೋ ಅಷ್ಟು ನಮಗೆ ಹೂವಿನ ಇಳುವರಿ ಕೂಡ ಜಾಸ್ತಿ ಬರುತ್ತೆ. ಒಣಗಿದ್ದು ಟೊಂಗೆ ಅಂತ ಇಂಥವ್ರು ಸವರಬೇಕು. ಒಣಗಿದ್ದು ಮತ್ತೆ ಇದ್ರ ಕೆಲವು ಟೈಮು ನಾವು ಈ ಹೂಗಳನ್ನು ಏನಾದರೂ ಸಂಗ್ರಹಿಸಬೇಕಾದ್ರೆ ಏನಾದರೂ ಮಳೆ ಬಂತು ಅಥವಾ ಏನಾದರೂ ಒಣಗೊಣಗಿ ಅಲ್ಲೇ ಬಿತ್ತು ಒಂದೇ ದಿನದ ಕಲೆಕ್ಷನ್ ಮಾಡ್ಕೊಳ್ಳಕ್ಕೆ ಆಗಲಿಲ್ಲಪ್ಪ ಅಂದ್ರೂ ಅದು ಒಣಗಿದ ಹೂವನ್ನು ಕೂಡ ಕಲೆಕ್ಟ್ ಮಾಡಿ ಒಣಗಿಸಿ ಅದನ್ನು ಕೂಡ ನಾವು ಈ ತೈಲಾಂಶವನ್ನು ಸಂಸ್ಕರಿಸಿ ನಾವು ಈ ಸುಗಂಧದ ದ್ರವ್ಯ ತಯಾರಿಸ್ತಾರಲ್ಲ ಅಂಥ ಒಂದು ಕಾರ್ಖಾನೆಗಳಿಗೆ ನಾವು ರವಾನಿಸಬಹುದು. ಅಂದ್ರೆ ಒಂದೇ ಕಟಾವ್ ಮಾಡಿ ಇವತ್ತು ಸಾಗಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾಳೆ ಅಥವಾ ನಾಳ್ದು ಹಿಂಗೂ ಸಾಗಿಸ್ಬೋದು. ಹೌದು ಆ ರೀತಿ ಏನಾದ್ರೂ ಡಿಲೇ ಆದ್ರೂ ಇದು ಮಾಡಬಹುದು. ಒಂದ್ ವೇಳೆ ಆಗ್ಲೇ ಇಲ್ಲ ಅಂದ್ರೆ ಅಷ್ಟು ಎಷ್ಟು ಸಂಗ್ರಹಿಸಿದ ಎಲ್ಲ ಹೂವನ್ನು ನಾವು ಒಣಗಿಸಿ ಆ ಒಣಗಿಸಿದ ಹೂವಿನಿಂದ ಕೂಡ ನಾವು ಆ ತೈಲ ಅಂಶವನ್ನು ಕೂಡ ಸಂಸ್ಕರಿಸಬಹುದು. ಅಂದ್ರೆ ಮಾರುಕಟ್ಟೆಯಲ್ಲಿ ಒಣಗಿದ ಹೂವಿಗೂ ಮತ್ತೆ ಫ್ರೆಶ್ ಆಗಿರುವಂತ ಹೂವಿಗೂ ವ್ಯತ್ಯಾಸ ಇರುತ್ತೆ. ಹೌದು, ವ್ಯತ್ಯಾಸವಿದ್ದೇ ಇರುತ್ತೆ. ಅದೇ ಫ್ರೆಶ್ ಆಗಿರೋದ ನಾನು ಪರ್ಫ್ಯೂಮ್ ಇದಕ್ಕೆ ಹೋಗುತ್ತೆ. ಬೇರೆ ಎಲ್ಲ ನಾವು ಒಣಗಿದ ಏನು ಕಲೆಕ್ಟ್ ಮಾಡ್ತೀವಲ್ಲ ಅದು ಬೇರೆ ಬೇರೆ ಔಷಧಿ ಗುಣಕ್ಕಾಗಿ ಉಪಯೋಗಿಸ್ತಾರೆ. ಅಡಲ್ಟ್ರೇಷನ್ ಮಾಡಿಬಿಟ್ಟು ಏನಾದರೂ ಕಾಸ್ಮೆಟಿಕ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಕೆಲವು ಫುಡ್ ಫ್ಲೇವರಿಂಗ್ ಅಂತಿರೋ ಆಹಾರದ ಒಂದು ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಕೂಡ ಆ ಒಣಗಿದೆಯಲ್ಲಿ ಇರುವ ಕೆಲವು ಅಂಶಗಳನ್ನು ಅಲ್ಲಿನೂ ಉಪಯೋಗಿಸ್ತಾರೆ. ಹಾಗಾಗ್ಬಿಟ್ಟು ಇದು ಒಂದು ಬಹು ಉಪಯೋಗಿ ಒಣ ಸಂಪಿಗೆ ಮರ. ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ಸೊಪ್ಪಿನ ಬೆಟ್ಟದಲ್ಲಿ ಒಣ ಸಂಪಿಗೆ ಕೃಷಿ ಏನಾದರೂ ಮಾಡಿದ್ರೆ ಜನರು ಇದು ಒಂದು ಆರ್ಥಿಕ ಆದಾಯ ಕೂಡ ಹೆಚ್ಚಿಸ್ಕೋಬಹುದು ಎಂದು ನಮ್ಮ ಅಭಿಪ್ರಾಯ. ಈ ಸಂಪಿಗೆ ಗಿಡ ಇದೆ ಅಲ್ಲ, ಅದರ ಟೈಪ್ ಇರುತ್ತೆ ಇದು? ಆ ಸಂಪಿಗೆ ಗಿಡ ಅದು ತುಂಬಾ ರೋಬಸ್ಟ್ ಆಗಿ ಎದುರಾಗಿ ಬೆಳೆಯುತ್ತೆ. ಇದು ಆ ರೀತಿ ಏನು ಬೆಳೆಯಲ್ಲ, ಒಂದು ಮ್ಯಾಕ್ಸಿಮಮ್ 4-5 meters ಅಂತ ಹೇಳಿದೆ ಅಷ್ಟರೊಳಗಡೆ ಇರುತ್ತೆ. ಫಾಸ್ಟ್ ಗ್ರೋಯಿಂಗ್ ಅದು ಸಂಪಿಗೆ ಗಿಡ, ಸ್ಲೋ ಗ್ರೋಯಿಂಗು, ಅದರ ಸ್ಮೆಲ್ಲೇ ಬೇರೆ, ಅದರ ಕ್ಯಾರೆಕ್ಟರ್ಸೇ ಬೇರೆ. ಇದು ಒಣ ಸಂಪಿಗೆ, ಇದರದೇ ಬೇರೆ. ನೋಡ್ಲಿಕ್ಕೆ ಹೂ ಹೇಗಿರ್ತವೆ? ಹೂ ನೋಡ್ಲಿಕ್ಕೆ ಹಳದಿ ಕಲರ್ ಆಗಿರುತ್ತೆ ಮತ್ತೆ ಸೆಂಟೆಡ್, ಈಗೇನಾದ್ರೂ ಸುಗಂಧ ಭರಿತ ಹಾಗೂ ಸುವಾಸನೆ ಭರಿತ ಆಗಿರುತ್ತೆ. ಆ ಹೂ ಬಿಟ್ಟಿದ್ರೆ ಆ ಒಂದು ಸ್ಥಳದಲ್ಲಿ ಇಲ್ಲಿ ಏನೋ ಘಮ ಘಮ ನಡ್ತಾ ಇದೆ ಅಂತೇಳಿ ನಾವು ಆ ಹೂವಿನ ಮೇಲೆ ಇದು ಒಣ ಸಂಪಿಗೆ ಅಂತೇಳಿ ಕಂಡುಹಿಡಿಬಹುದು. ಆ ರೀತಿ ತುಂಬಾ ಒಂದು ಸುಗಂಧ ಭರಿತ ವಾಸನೆ ಕೂಡ ಹೊಂದಿರುತ್ತೆ. ಮನೆ ಸುತ್ತಮುತ್ತ ಹಾಕೊಳ್ಳೋದು ಒಳ್ಳೇದು. ಹೌದು, ಮನೆ ಸುತ್ತಮುತ್ತ ಹಾಕೊಂಡಿರೋದು ಒಂದು ತುಂಬಾ ಒಳ್ಳೆ ಇದು. ಎಸ್ಪೆಷಲಿ ಎಲ್ಲೆಲ್ಲಿ ಮನೆ ಮುಂದೆನೋ ಅಥವಾ ಮನೆಗೊಂದು ಇದು ಹಾಕಿದ್ರು ನೀವು ದೇವರಿಗೂ ಅಥವಾ ಈ ರೀತಿ ಹಾಕೊಂಡಾಗ ಮಾಡಬಹುದು. ಒಂದು ಪ್ರಶ್ನೆ ಅಂದ್ರೆ ಜನರು ಸಾಮಾನ್ಯವಾಗಿ ಅನ್ಕೊಳ್ಳೋದು ಈ ರೀತಿಯಾಗಿ ಸುಗಂಧ ದ್ರವ್ಯದ ಗಿಡಗಳು ಆ ವಾಸನೆಗೆ ಹಾವುಗಳು ಬರ್ತವು ಅಂತೇಳಿ ಅಂತಾರೆ. ಇದು ವೈಜ್ಞಾನಿಕವಾಗಿ ಎಷ್ಟು ಸರಿ? ಇಲ್ಲ, ಇದು ವೈಜ್ಞಾನಿಕವಾಗಿ ಸುಳ್ಳು. ಕಾಮನ್ ಆಗಿ ಯಾವುದೇ ಒಂದು ಅದಕ್ಕೆ ಎವಿಡೆನ್ಸ್ ಅಥವಾ ಆಧಾರ ಇಲ್ಲ. ಜನರು ನಂಬಿರೋದು ಆ ರೀತಿ ಇದು ಮಾಡಬಾರ್ದು ಇದು ಇರುತ್ತೆ ಅಂತೇಳಿ. ಯಾವುದೋ ಒಂದು ಸಂಪಿಗೆ ಹೂವು ಇದಕ್ಕೆ ಹಾವುಗಳು ಬರ್ತಾವೆ, ಅದೇ ಅದು ಯಾವುದೋ ಒಂದು ಇದಕ್ಕೆ ಬಂದಿರಬಹುದು ಹೊರತು ಈ ಒಂದು ಸುಗಂಧ ವಾಸನೆಯಿಂದ ಹಾವು ಬಂದಿದೆ ಅಂತೇಳಿ ನಾವು ಯಾವುದೇ ಒಂದು ವೈಜ್ಞಾನಿಕ ಆಧಾರವಿಲ್ಲ ಅದಕ್ಕೆ. ಹಾಗಾಗ್ಬಿಟ್ಟು ಒಣ ಸಂಪಿಗೆನೇ ಬೇರೆ ಮತ್ತೆ ಸಂಪಿಗೆನೇ ಬೇರೆ. ಒಣ ಸಂಪಿಗೆಯ ವಾಸನೆಯೂ ಬೇರೆ ಆಗತ್ತೆ ಮತ್ತೆ ಸಂಪಿಗೆ ವಾಸನೆಯೂ ಬೇರೆ ಆಗತ್ತೆ. ಅದರ ಹೂವು ಕೂಡ ಬೇರೆ ಬೇರೆ ಗಾತ್ರ ಕೂಡ ಆಗಿರುತ್ತೆ. ಈಗ ಬಂತಂದ್ರೆ ಹೂವು ಒಮ್ಮೆಗೆ 10 ದಿನ ನಿರಂತರವಾಗಿ ಬರುತ್ತೆ ಅಂತೇಳಿ. ಹೌದು, ವರ್ಷದಲ್ಲಿ ಎಷ್ಟು ಸಲ ಆ ರೀತಿ ಬರುತ್ತೆ? ವರ್ಷದಲ್ಲಿ ಎರಡು ಸಲ ಅದು ಹೂ ಬಿಡುತ್ತೆ. ಮೊದಲನೇ ಸಲ ಏನು ಬಿಡುತ್ತಲ್ಲ ಅದು ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇ ವರೆಗೂ ಇರುತ್ತೆ, ಬೇಸಿಗೆ ಇದರಲ್ಲಿ ಬಿಡುತ್ತೆ. ತದನಂತರ ಅಕ್ಟೋಬರ್ ನವೆಂಬರ್ ಆ ಟೈಮಲ್ಲಿ ಬರುತ್ತೆ. ಆ ಟೈಮಲ್ಲಿ ಬರೋ ಹೂವು ಏನಿರುತ್ತೆ ಅದರ ಇಳುವರಿ ಸ್ವಲ್ಪ ಕಡಿಮೆ ಇರುತ್ತೆ. ಬೇಸಿಗೆಯಲ್ಲಿ ಬಿಡುವ ಇಳುವರಿಗೂ ಮತ್ತೆ ನಾವು ಅಕ್ಟೋಬರ್ ಏನು ಇದು ಮಾಡುತ್ತೆ ಚಳಿಗಾಲದಲ್ಲಿ ಏನು ಬಿಡುತ್ತೆ ಅದರ ಇಳುವರಿ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಒಂದು ವ್ಯತ್ಯಾಸ. ಒಂದು ವರ್ಷಕ್ಕೆ ಎರಡು ಸಲ ಹೂವು ಬಿಡುತ್ತೆ. ಆರ್ಥಿಕವಾಗಿ ನಾವು ಹೀಗೆ ಒಂದು ಎಕರೆ ಬೆಳೆದ್ವಿ ಅಂತೇಳಂದ್ರೆ ಅಥವಾ ಅರ್ಧ ಎಕರೆನ ಬೆಳೆದ್ವಿ ಅಂತೇಳಂದ್ರೆ ಎಷ್ಟು ಲಾಭ ಆಗ್ಬಹುದು? ಸಾಮಾನ್ಯವಾಗಿ ಈ ಒಂದು ನಾನೀಗೇನು ಆರ್ಥಿಕವಾಗಿ ಬೆಳೆದ್ರೆ ಒಬ್ಬ ರೈತ ಒಂದು ಎಕರೆ ಏನಾದರೂ ಕನಿಷ್ಠ ಬೆಳೆದ್ರೂ ಒಂದೂವರೆ ಲಕ್ಷದಿಂದ ಎರಡೂವರೆ ಲಕ್ಷ ನಾವು ಇದರಿಂದ ಬರೀ ಹೂವಿನಿಂದ ಲಾಭ ಪಡ್ಕೋಬಹುದು. ಇದು ಕನಿಷ್ಠ ದರ ಹೇಳ್ತಾ ಇದ್ದೀನಿ. ಒಂದು ವೇಳೆ ಮಾರ್ಕೆಟ್ ದರ ಇದು ಆಯ್ತಂದ್ರೆ ನಾವು ಎರಡೂವರೆ ಲಕ್ಷದಿಂದ ಐದು ಲಕ್ಷ ಕೂಡ ನಾವು ಪ್ರತಿ ಎಕರೆಗೆ ನಾವು ನಿರೀಕ್ಷಿಸಬಹುದು. ಹಾಗಾಗಿ ಒಬ್ಬೊಬ್ಬರ ರೈತರ ಬೆಳೆದ್ರೆ ಒಂದ್ ಸ್ವಲ್ಪ ಕಷ್ಟ ಆಗ್ಬಹುದು. ಗುಂಪಾಗಿ ಬೆಳೆದ್ರೆ ಎಲ್ಲರೂ ಒಂದು ಹತ್ತು ಗಂಟೆ ಅರ್ಧ ಎಕರೆ ಅಥವಾ ಒಂದ್ ಎಕರೆ ಈ ರೀತಿ ಒಂದು ಹತ್ತು ಹದಿನೈದು ಜನ ಆದ್ರೂ ಬೆಳೆದ್ರೆ ಒಂದು ಯೂನಿಟ್ ಅನ್ನು ತಯಾರು ಮಾಡ್ಲಿಕ್ಕೆ ಅಲ್ಲಿ ಎಣ್ಣೆ ಸಂಸ್ಕರಣೆ ಮಾಡ್ಲಿಕ್ಕೆ ಇದೆಲ್ಲಾನು ಕೂಡ ಅನುಕೂಲ ಆಗುತ್ತೆ. ಈ ನಿಟ್ಟಿನೊಳಗೆ ಇನ್ನು ಬೆಳವಣಿಗೆ ಆಗ್ಬೇಕು ಸರ್. ಅದಕ್ಕೆ ಈಗ ತಾನೇ ಹೇಳಿದೆ ನಾನು ರೈತ ಉತ್ಪಾದಕರ ಸಂಘ ಅಂತೇಳಿ ಈಗೇನೆ ಬೇರೆ ಬೇರೆ ಬೆಳೆಗಳಿಗೇನು ಆಗ್ತದೋ ಅದೇ ರೀತಿ ಈಗ ವನಸಂಪಿಗೆ ಆದ್ರೆ ಅವ್ರದೇ ಒಂದು ತೈಲ ಸಂಸ್ಕರಣ ಘಟಕ ಏನಾದರೂ ನಿರ್ಮಿಸಿಕೊಂಡ್ರೆ ಅದು ರೈತರಿಗೆ ಹೆಚ್ಚಿನಲ್ಲಿ ಉಪಯುಕ್ತವಾಗುತ್ತೆ. ಜೊತೆಗೆ ಈಗ ಸಿದ್ದಾಪುರ ಯಲ್ಲಾಪುರ ಮತ್ತೆ ಈ ಒಂದು ಶಿರ್ಸಿ ಭಾಗದ ರೈತರಿಗೆ ಸೊಪ್ಪಿನ ಬೆಟ್ಟ ಜಾಸ್ತಿ ಬರುತ್ತೆ. ಅಂತ ಒಂದು ಸೊಪ್ಪಿನ ಬೆಟ್ಟ ಪ್ರದೇಶದಲ್ಲಿ ಏನು ಬೆಳೆಯಲ್ಲ ಅಂದ್ರೂ ನಾವು ಈ ವನಸಂಪಿಗೆ ಅಂತಹ ಈಗ ಅರಣ್ಯ ಇಲಾಖೆದವರು ಬೇರೆ ಮರಗಳನ್ನು ಬೆಳೆದ್ರೂ ಅಲ್ಲಿ ಕಟಾವು ಮಾಡಲಿಕ್ಕೆ ಪರವಾನಗಿ ಪಡ್ಕೋಬೇಕಾಗತ್ತೆ. ಆದರೆ ಈ ಮರವನ್ನು ನಾವು ಬೆಳೆಸಿ ಬರೀ ಹೂಗಳಿಂದ ನಾವು ತೈಲವನ್ನು ಸಿದ್ಧಪಡಿಸಿ ಮಾರಾಟ ಮಾಡಿದ್ರೆ ಅವ್ರದ್ದು ಯಾವುದೇ ರೀತಿ ಒಂದು ಅಡೆತಡೆಗಳನ್ನು ಮಾಡೋದಿಲ್ಲ. ಅದಕ್ಕೆ ಇದನ್ನು ನಾವು ಈ ವಾತಾವರಣ ಹಾಗೂ ಈ ಹವಾಮಾನ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಬೆಸ್ಟ್ ಅಂದರೆ ಅತಿ ಸೂಕ್ತವಾದ ಪ್ರಭೇದ ಈ ಒಂದು ಮಲೆನಾಡು ಪ್ರದೇಶಕ್ಕೆ ಈ ವನಸಂಪಿಗೆ. ಇದು 8 ಗಂಟೆ ಒಳಗನೆ ಕಟಾವು ಮಾಡಬೇಕು ಅಂದ್ರಿ, ಕಾರಣ ಏನು? ಕಾರಣ ಅದರಲ್ಲಿ ಸುಗಂಧ ಭರಿತ ಕೆಲವು ಅಂಶಗಳು ಬೆಳಕು ಜಾಸ್ತಿ ಆದಂಗಿಲ್ಲ, ಸೂರ್ಯನ ಕಿರಣಗಳು ಏನು ಜಾಸ್ತಿ ಆಗೋದಿಲ್ಲ, ಅದರಲ್ಲಿರುವ ಕೆಲವು ಸುಗಂಧ ಭರಿತ ಕೆಲವು ಅಂಶಗಳು ರಾಸಾಯನಿಕ ಅಂಶಗಳು ಬಿಡುಗಡೆಯಾಗಿ ವಾತಾವರಣದಲ್ಲಿ ಇದು ಆಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಸೂರ್ಯ ಇದು ಆಗೋದ್ರೊಳಗಡೆ ನಾವು ಗಿಡ ಮಾಡಿದ್ರೆ ಅಧಿಕ ಮತ್ತೆ ರಾಸಾಯನಿಕ ಚೆನ್ನಾಗಿದ್ದು ಅದು ಸುವಾಸನೆ ಭರಿತ ಇನ್ನೂ ಚೆನ್ನಾಗಿ ಬರುತ್ತೆ ಅಂತೇಳಿ ನಾವು 8 ಗಂಟೆ ಒಳಗಡೆನೆ ಕಟಾವು ಮಾಡಿದ್ರೆ ಒಳ್ಳೇದು ಅಂತೇಳಿ ಹೇಳ್ಬೋದು. ಅಂದ್ರೆ ಮೊಗ್ಗಿರುವಾಗಲೇ ಬಿಡಿಸಬೇಕು, ಮೊಗ್ಗು ಅರಳಿತು ಅಂದ್ರೆ ಸುವಾಸನೆ ಕಡಿಮೆ, ಸುವಾಸನೆ ಯೂಸಲ್ಲಿ ಕಡಿಮೆ ಹಾಕಂತ ಹೋಗುತ್ತೆ. ಮೊಗ್ಗು ಯಾವಾಗ ಅರಳುತ್ತಾ ಇರತ್ತಲ್ಲ ಆ ಟೈಮಲ್ಲಿ ಸುವಾಸನೆ ಭರಿತ ಅಂಶಗಳು ಜಾಸ್ತಿ ಇರತ್ತೆ ಅಂತೇಳಿ ನಾವು ರೈತರಿಗೆ ಏನಾಗ್ತಿರೋ ಬೆಳಗ್ಗೆನೆ ನೀವು ಇದು ಕಟಾವು ಮಾಡಿ ಕಳಿಸ್ತಾರೆ. ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು 5 ರೈತರಿಗೆ ಕುಮಟಾ ಭಾಗದ ರೈತರಿಗೆ ಕೊಟ್ಟಿದ್ದೀವಿ. ಸಣ್ಣ ಪ್ರಮಾಣದಲ್ಲಿ ನಾವು ಈ ತೈಲ ಅಂಶಗಳನ್ನು ಸಂಸ್ಕರಿಸಿ ಮಾರಾಟ ಮಾಡಿ ಕೊಟ್ಟಿದ್ದೀವಿ ಒಂದು ಹೋದ ತಿಂಗಳು ಅಷ್ಟೇ. ಈಗ ಅದಕ್ಕೆ ರೋಗ ಕೀಟ ಅಂತವೇನಾದ್ರು? ರೋಗ ಕೀಟದ ಬಾಧೆ ಯಾವುದೇ ಇದುವರೆಗೂ ಕಂಡು ಬಂದಿಲ್ಲ. ಇನ್ಮೇಲೆ ರೈತರು ಹೆಚ್ಚೆಚ್ಚು ಪ್ರಮಾಣದ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಇದನ್ನ ವನಸಂಪಿಗೆ ಬೆಳೆಸಿದ್ದಾದಲ್ಲಿ ಇನ್ನು ಮುಂದೆ ಏನಾದರೂ ಕಂಡು ಬಂದೇ ನೋಡಬೇಕಾಗತ್ತೆ. ಹೆಚ್ಚು ಮಳೆಯಾಗುವ ಪ್ರದೇಶ ಅಥವಾ ನೀರಾವರಿ ಸರಿಯಾಗಿ ಇರುವಂತ ಪ್ರದೇಶದಲ್ಲಿ ಇದನ್ನ ಆಯ್ಕೆ ಮಾಡ್ಕೋಕು ಬೆಳಿಬೇಕು. ಒಂದು ಟೈಮಲ್ಲಿ ಏನಾದರೂ ಮಳೆ ಕೈ ಕೊಟ್ಟು ಒಂದು ವರ್ಷ ಬರಾನ ಬಂತು ಹಂಗೇನಾದರೂ ಆದಾಗ ಒಣಗುತ್ತಾ ಹೇಗೆ? ಅಂಥ ಟೈಮಲ್ಲಿ ಈಗ ಮೊದಲು 1ನೇ ವರ್ಷ 2ನೇ ವರ್ಷ 3ನೇ ವರ್ಷದಲ್ಲಿ ಬರ ಅಥವಾ ಮಳೆಯ ಪ್ರಮಾಣ ಕಡಿಮೆ ಆದರೆ ಅದು ಒಣಗುತ್ತೆ. ಅಂಥ ಟೈಮಲ್ಲಿ ನಾವು ನೀರು ಉಣಿಸ್ಬೇಕಾಗತ್ತೆ ಅಥವಾ ನೀರು ಕೊಡಬೇಕಾಗತ್ತೆ. ಒಂದು ವೇಳೆ 3 ವರ್ಷ ನಂತರ ಈ ರೀತಿ ಬರಗಾಲ ಅಥವಾ ಏನಾದರೂ ವಾತಾವರಣದಲ್ಲಿ ಏರುಪೇರು ಆದ್ರೂ ಅದು ಯಾವುದೇ ತರ ಅದಕ್ಕೆ ಸಮಸ್ಯೆ ಉಂಟಾಗೋದು, ಚೆನ್ನಾಗಿ ಬೆಳವಣಿಗೆಯಾಗಿ ಬರುತ್ತೆ. ಅಂದ್ರೆ ಬೇರು ಆಳವಾಗಿ ಹೋಗಿರುತ್ತೆ, ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿರುತ್ತೆ. 3 ವರ್ಷದ ನಂತರ ಅದು ಧಾರಾಳವಾಗಿ ಚೆನ್ನಾಗಿ ಬೆಳೆದು ಬರುತ್ತೆ. 3 ವರ್ಷದವರೆಗೂ ನಾವು ಅದನ್ನ ಕಾಪಾಡ್ಕೋಬೇಕಾಗತ್ತೆ, ನೀರು ಉಣ್ಕೊಂತ ಅಥವಾ ಗೊಬ್ಬರ. ಆಮೇಲೆ ನೀರು ಕೊಡಬೇಕಾಗಿಲ್ಲ, ಆಮೇಲೆ ನೀರಿನ ಅವಶ್ಯಕತೆ ಇರಲ್ಲ. ನೀವು ಒಂದು ಸಲ ಇದು 3 ವರ್ಷದ ನಂತರ ಯಾವಾಗ ನಾವು ಈ ಹೂ ಬಂದಿರತ್ತಲ್ಲ ಅವ್ರು ಸಂಗ್ರಹಿಸ್ತು, ಸಂಗ್ರಹಿಸಿದ ನಂತರ ನೀವು ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಮತ್ತೆ ನೀರು ಕೂಡ ಆ ಟೈಮಲ್ಲಿ ಕೊಡಬಹುದು. ಕೊಟ್ಟ ನಂತರ ಮತ್ತೆ ನಮ್ಮ ಇಳುವರಿ ಕೂಡ ನಾವು ಜಾಸ್ತಿ ನಿರೀಕ್ಷಿಸಬಹುದು. ಒಂದು ಸಲ ಹೂವು ಬಿಟ್ಟಾಗ ಅದು ತನ್ನೆಲ್ಲ ಶಕ್ತಿಗಳನ್ನು ತನ್ನ ಎಲ್ಲ ಪೋಷಕಾಂಶಗಳನ್ನು ಹೀರಿ ಇದು ಮಾಡಿರತ್ತೆ ಗಿಡ. ತದನಂತರ ಮತ್ತೆ ಇನ್ನೊಂದು ಸಲ ಈಗ ನೆಕ್ಸ್ಟ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿಡಬೇಕಲ್ಲ, ಅವಾಗ ನಮಗೆ ಈ ಹೂವಿನ ಪ್ರಮಾಣ ಜಾಸ್ತಿ ಬರಬೇಕಂದ್ರೆ ನಾವು ಈ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಲಕ್ರಮೇಣವಾಗಿ ನೀರು ಉಣಿಸ್ಕೊಂತ ಇರಬೇಕು. ಕಟಾವು ಮಾಡ್ಲಿಕ್ಕೆ ಏಣಿ ಬೇಕಾಗುತ್ತೆ ಅನ್ಸುತ್ತೆ. ಹಾ, ಏಣಿ ಅವಶ್ಯಕತೆ ಇದೆ, ಮತ್ತೆ ಅದು ಕಟಾವು ಮಾಡ್ಲಿಕ್ಕೆ ಬೇರೆ ಬೇರೆ ಉಪಕರಣಗಳನ್ನು ಕೂಡ ನಾವು ಇದು ಮಾಡ್ತಾ ಇದೀವಿ. ಅದಕ್ಕೆ ನಾವು ಸಲಹೆ ಮಾಡೋದಂದ್ರೆ ಹೆಚ್ಚೆಚ್ಚು ಪ್ರಮಾಣದಲ್ಲಿ ರೈತರು ಬೆಳೆದ್ರೆ ಅದಕ್ಕೆ ಸುಲಭವಾದಂತಹ ಒಂದು ಯಂತ್ರೋಪಕರಣಗಳನ್ನು ಬಳಸಿ ಹೇಗೆ ಕಟಾವು ಮಾಡಬಹುದು ಅನ್ನೋ ಕೂಡ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಚರ್ಚೆ ಮಾಡ್ತಾ ಇದೀವಿ. ಹಾಗಾಗಿ ನೀವು ಹೇಳುವ ಪ್ರಕಾರ ನೋಡಿದ್ರೆ ಒಂದು ಗಿಡ 3-5 ಸಾವಿರ ತನಕ ಕೊಡುತ್ತೆ ಅಂತ ಹೇಳಿದ್ರೆ ಈ ಒಂದ್ ಎಕರೆಗೆ ನೀವು ಹೇಳಿದ್ರೆ 1,000 ಗಿಡ ಕೊಡ್ತವೆ, 400 ಗಿಡ ಕೊಡ್ತವೆ. 400x4,000 ಅಂದ್ರೆ ಬಹಳ ಆಗಿಬಿಡ್ತು. ನಾವು ಕನಿಷ್ಠ ಹಿಡಿತಾ ಇದೀವಿ ಈಗ, ಕನಿಷ್ಠ ಎಲ್ಲಾ ಗಿಡಗಳು ನಾಟಿ ಮಾಡಿದ್ರೆ ಅದು ಎಲ್ಲಾ ಮರಗಳು ಬದುಕುಳಿದಿಲ್ಲ, ಒಂದು 60% or 70% ಉಳಿದ್ರು ಅದಕ್ಕೆ ಇಷ್ಟ ಆಗ್ಬಹುದು ಅಂತೇಳಿ ಅಂದಾಜು ಇದು ಮಾಡ್ತಾ ಇದೀವಿ. ಅದಕ್ಕೆ ನಾವು ಈ ಒಂದು ಭಾಗಕ್ಕೆ ಬಂದ್ರೆ ಈ ಹೋಮ್ ಗಾರ್ಡನ್ಸ್ ಅಂತ ಬರುತ್ತಲ್ಲ, ಒಂದು 5-5 ಗಿಡ ಒಬ್ಬೊಬ್ರು ಈ ಮನೆ ತೋಟ ಅಥವಾ ಕೈ ತೋಟ ಅಂತೇಳಿ ಇರತ್ತಲ್ಲ, ಒಂದು 5-5 ಗಿಡ ಇಲ್ಲಿ ಒಂದು 10 ರೈತರು ಬೆಳೆದ್ರೆ ಅಂದ್ರೆ ಎಕರೆ ಗಟ್ಟಲೆ ಹೋಗುವುದಕ್ಕಿಂತ ಈಗ ಒಂದು ಕೃಷಿ ಅರಣ್ಯ ಪದ್ಧತಿಯಲ್ಲಿ ಪ್ರಸ್ತುತ ಏನು ಕೃಷಿ ಅರಣ್ಯ ಪದ್ಧತಿಯಲ್ಲಿ ಒಂದು 5-5 ಗಿಡಗಳು ಬೆಳೆಸಿದ್ರೆ ಎಲ್ಲಾ ರೈತರು ಒಂದು ಕ್ಲಸ್ಟರ್ ಫಾರ್ಮ್ ಅಂತ ಏನಾದ್ರು ಬೆಳೆದ್ರೆ ಅವರಿಗೆ ಅನುಕೂಲ ಆಗತ್ತೆ. ನಾವು ಸ್ವಲ್ಪ ಜಮೀನು ಇದ್ದು ಬರೇ ವನ ಸಂಪಿಗೆ ನಡೀತೇನೆ ಅಂದ್ರೆ ಅಂತ ರೈತರಿಗೆ ನಾವು ಸಲಹೆ ಮಾಡುವುದಿಲ್ಲ. ಅಂತ ಒಂದು ಮನೆ ತೋಟ ಪದ್ಧತಿ, ಕೃಷಿ ಅರಣ್ಯ ಪದ್ಧತಿ ಇರತ್ತಲ್ಲ, ಅದು ಬದು ನಡುವಿಕೆ ಅಥವಾ ಆ ಒಂದು ಮನೆ ತೋಟ ಪದ್ಧತಿಗಳನ್ನು ಇದನ್ನ ನೆಟ್ಕೋಬಹುದು. ಬಿಸಿಲು ಜಾಸ್ತಿ ಬಯಸುತ್ತೋ ಅಥವಾ ನೆರಳು ಬೇಕೋ ಇದಕ್ಕೆ? ಇದಕ್ಕೆ ಬಿಸಿಲು ಲೈಟ್ ಡಿಮ್ಯಾಂಡರ್ ಅಂತೇಳಿ, ಬೆಳಕನ್ನು ಬಯಸುವ ಒಂದು ಗಿಡ. ಚೆನ್ನಾಗಿ ಬಿಸಿಲು ಮತ್ತೆ ನೆರಳು ಆಸತ್ತೆ, ಎರಡರಲ್ಲೂ ಚೆನ್ನಾಗಿ ಬರುತ್ತೆ. ಆದಷ್ಟು ಬಿಸಿಲು ಇದ್ದಷ್ಟು ಒಳ್ಳೇದು. ಹಾಗಾಗಿ ವರ್ಷದಲ್ಲಿ 2 ಸಲ ಹೂವು ಕೊಡುತ್ತೆ, ಒಂದು ಸೀಸನ್ದಲ್ಲಿ 10 ದಿನ, ಇನ್ನೊಂದು ಸೀಸನ್ದಲ್ಲಿ 8-10 ದಿನ. ಈ ರೀತಿಯಾಗಿ 20 ದಿನದಲ್ಲಿ ನಾವು ಲೇಬರು ಅವನ್ನೆಲ್ಲಾನು ಹೊಂದಿಸ್ಕೊಂಡು ಮಕ್ಕಳಿದ್ರೆ ಅವ್ರನ್ನು ಕೂಡ ಕರ್ಕೊಂಡು ಬೇಗ ಬೇಗ ಕಟಾವು ಮಾಡಿ ಅದನ್ನ ಸಂಸ್ಕರಣಾ ಕೇಂದ್ರಕ್ಕೆ ನಾವು ಕಳಿಸಿಕೊಟ್ವಿ ಅಂತ ಹೇಳಿದ್ರೆ ಬಹಳ ಲಾಭದಾಯಕ ಬೆಳೆ ಆಗುತ್ತೆ. ಈ ನಿಟ್ಟಿನೊಳಗೆ ರೈತರ ಮಟ್ಟಿಗೆ, ಒಂದು ಸಂಘ ಸಂಸ್ಥೆಗಳು ಅವರ ಮಟ್ಟಿಗೆ, ವಿಜ್ಞಾನಿಗಳು ಕೂಡ ಹಂತ ಹಂತವಾಗಿ ಮತ್ತು ಪ್ರತಿ ಹಂತದಲ್ಲಿ ಅವರಿಗೆ ತಿಳುವಳಿಕೆ ಕೊಡ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಇಂತಹ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಪ್ರಾಯೋಗಿಕವಾಗಿ ಕೆಲವೊಂದಿಷ್ಟು ರೈತರಿಗೆ ಕೊಟ್ಟಿದ್ದಾರೆ, ಅವರ ಒಂದು ಅನುಭವವನ್ನು ಕೂಡ ನೋಡಬೇಕಾಗಿದೆ ನಾವು. ಈ ನಿಟ್ಟಿನೊಳಗೆ ನಮ್ಮ ರೈತರು ಆಲೋಚನೆ ಮಾಡಲಿ. ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರು ಡಾಕ್ಟರ್ ವೆಂಕಟೇಶ್, ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ವನ ಸಂಪಿಗೆ ಬೇಸಾಯದ ಕುರಿತು ಶಿರಸಿಯ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿರುವ ಡಾ ವೆಂಕಟೇಶ್ ಎಲ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HB ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರೊಂದಿಗೆ ಇವತ್ತಿನ ಕಿಸಾನವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ. ಜಾನಪದ ಸಂಗೀತ ನಾಗೇಶ್ ಕುಶಾಲಿ ಗೌಡ ಇವರಿಂದ ಗುಮಟೆ ಪಾಂಗ್. ದೇವಸ್ಥಾನದ ಮುಂದೆ ಸುಗ್ಗಿಯಲ್ಲಿ ಆಡುವ ಹಾಡು. ತಂದನು ತಾನ ತಂದನ ತಂದೆ ನಾನನ್ನು ತಂದನು ತಾನ ತಂದನ ನೀಲೋ ತಾನ ಕೆರೆ ಸುತ್ತೆ ಕಾದುಗಿಯೋ ಮರಣ ಸುತ್ತೆ ಮಲ್ಲುಗಿಯೋ ದಾರಿಂದ ಸೂತೆ ಹಾರ ಗಿಡಿಯೋ ತಾನ ಕಾರಿಂದ ಸೂತೆ ಹಾರ ಗಿಳಿಯೂ ರಾಣದ ಗಿಳಿಯೋ ಪಾದರ ಸೂತೆ ಹಾರಾಜೆಯೋ ತಾನ ಸೂತೆ ಪರಾಜೆಯೋ ದ್ಯಾವರೆ ಅಂಗಲ ಸೂತೆ ಹರಿಗೊಳೋ ತಾನ ಅಂಗಲ ಸೂತೆ ಹರಿಗೊಳೋ ದ್ಯಾವರೆ ತುಳಸಿಯುತ್ತಲ್ಲ ಗುರುಗಳೋ ತಾನ ತುಳಸಿಯುತ್ತಲ್ಲ ಗುರುಗಳೋ ದ್ಯಾವರೆ ಅಂದಲ ಶೂತೆ ಹರಿಗೊಳೋ ತಾನ ಜಂಗಳದಲ್ಲೆ ತೋಳು ಚಮಯೂರ್ ಮನಿ ಅಲ್ಲೆ ಎಣ್ಣೆ ದಿನಕ್ಷಂದೆ ಸನಿ ಬರುವೋ ತಾನ ಎಂಟೆಂಟೆ ದಿನಕ್ಕಂದೆ ಸನಿ ವರಯೂರ್ ಮನಿ ಅಲ್ಲೆ ಐದರ ಸಿಗೋಂದೆ ಪುನವರವೋ ತಾನ ಐದರ ಸಿಗೋಂದೆ ಪುನವರ ಇವ್ರ ಮನೆಯಲ್ಲೇ ಅತ್ತರ ಸಿಗೋಂದೆ ಅರಾಧಿನವೋ ತಾನ ದೇವಸ್ಥಾನದಲ್ಲಿ ಪೂಜ್ಯ ಮನೆ ಪ್ರವೇಶ ಅಂದ್ರೆ ಏಳು ಪದ ಒಲಿಯೇ ಇಲ್ಲದ ಗುಮಟೆ ಎಷ್ಟು ಬರೆಸಿದರೇನು ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನು ಜನರೇ ಇಲ್ಲದ ತಾಳ ಎಷ್ಟೇ ಬಾರಿಸಿದರೇನು ಬರುವಾದೇನೋ ಜನರೇ ಗೆಜ್ಜೆ ಇಲ್ಲದ ಮಡತ ದಾರಿ ತಟ್ಟ ಸಿರಿಯೇ ಬರುವಾದೇನೋ ಜನರೇ, ಬರುವಾದೇನೋ ಜನರೇ, ಬರಗೋಳಿಲ್ಲ ದಟ್ಟೆ ಎಷ್ಟೇ ಚಂದದರೇನೋ, ಬರಗೋಳಿಲ್ಲ ದಟ್ಟೆ ಎಷ್ಟೇ ಚಂದದರೇನೋ, ಬರುವೇ ತಟ್ಟ ಸಿರಿಯೇ ಬರುವಾದೇ. ದೊಡ್ಡ ಕಾರ್ಯದಲ್ಲಿ ಮಕ್ಕಳು ದೊಡ್ಡವರು ಕೂಡಿದಾಗೆ ಆಡು ಪದ್ಯ. ಅಣ್ಣಲೆ ಬಾರೋ ತಮ್ಮ ಲಕ್ಷ್ಮಣ ಬಾರೋ, ಅಣ್ಣಲೆ ಬಾರೋ ತಮ್ಮ ಲಕ್ಷ್ಮಣ ಬಾರೋ, ಅಣ್ಣಲೆ ಬಾರೋ ತಮ್ಮ ಲಕ್ಷ್ಮಣ ಬಾರೋ, ಅಣ್ಣಲೆ ಬಾರೋ ತಮ್ಮ ಲಕ್ಷ್ಮಣ ಬಾರೋ, ಬಂಗಿಲಿ ಬಾರೆ ಕನ್ನೆ ದುರುಪತಿಯ ಬಾರೆ, ರಾಮ ರಾಮ ರಾಮೋ ರಾಮರೆ ಗೋವಿಂದೋ, ರಾಮ ರಾಮ ರಾಮೋ ರಾಮರೆ ಗೋವಿಂದೋ, ಗನಿಯರೆದ್ದೆ ರಾಮ ಕಂಚ ಬಳಿಗಾರೋ, ಗನಿಯರೆದ್ದೆ ರಾಮ ನೀರಿಗೋಗುವಾರೋ, ನೀರ ಗನಿಯರೆದ್ದೆ ರಾಮ ನೀರಿಗೋಗುವಾರೋ, ಹೇಳೋ ರಾಮ ಬೆಳಗಾದು, ಪಾಟೆಗೆ ನಡೆದಾರೋ, ದೇವರ ಗನಿಯರೆದ್ದೆ ದೇವರ ಕೋಟೆಗ ನಡೆದಾರೋ ದೇವಗನಿಯವರೆದ್ದೇ ದೇವರಕ್ಕ ಕೋಟೆಗ ನಡೆದಾರೋ ರಾಮ ರಾಮ ರಾಮೋ ರಾಮಲೆ ಗೋವಿಂದ.